ಪೂರ್ಣಿಮೆ ಆಚರಣೆ, ಗಣ್ಯರ ಶುಭಾಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:50. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವನೇಗಿಲ ಯೋಗಿ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯ ಮಹತ್ವ ಕುರಿತು ಡಾಕ್ಟರ್ ಸತ್ಯನಾರಾಯಣ ರಾವ್ ಅವರಿಂದ ಮಾಹಿತಿ, ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಂತರ ಕೃಷಿರಂಗದಲ್ಲಿ ಅತ್ತನೂರು ಗ್ರಾಮದ ಭೀಮಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಆಲಿಸುವಿರಿ. ಮೊದಲಿಗೆ ಒಂದು ಜಾಹೀರಾತು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಸಾವಯವ ಕೃಷಿಯ ಮಹತ್ವ ಕುರಿತು ಡಾಕ್ಟರ್ ಸತ್ಯನಾರಾಯಣ ಅವರಿಂದ ಮಾಹಿತಿಯನ್ನು. ಈಗ ಇತ್ತೀಚಿನ ಒಂದು ವರ್ಷಗಳಲ್ಲಿ ಅಂದ್ರೆ ಕಳೆದ ಒಂದು ದಶಕದಿಂದ ಒಂದು 10 ವರ್ಷದಿಂದ ಏನಪ್ಪ ಅಂದ್ರೆ ಈ ಸಾವಯವ ಕೃಷಿ ಅನ್ನೋ ಒಂದು ಪದ ಪ್ರಪಂಚದಂತಂದ್ರೆ ಬಹಳ ಪ್ರಚುರಿತ ಆಗ್ತಾ ಇದೆ. ಈಗ ಒಂದು ನಾಣ್ಣುಡಿ ಇದೆ ಏನಂತಂದ್ರೆ ಸಾವಯವ ಕೃಷಿ ಅಂದ ತಕ್ಷಣ ಸಮೃದ್ಧ ಕೃಷಿ ಹಾಗೂ ಸ್ವಾವಲಂಬಿ ಕೃಷಿ ಸುಸ್ಥಿರ ಕೃಷಿ ಅನ್ನೋ ಒಂದು ನಾಣ್ಣುಡಿ ಏನಿದೆ ಅದು ಹೆಚ್ಚು ಪ್ರಚುರಿತ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಇದು ಯಾಕೆ ಪ್ರಚುರಿತ ಆಗ್ತಾ ಇದೆ, ಇದ್ರ ಬಗ್ಗೆ ಏನಂತ ಸಾವಯವ ಕೃಷಿ ಬಗ್ಗೆ ಕೆಲವು ಅಂಕಿ ಅಂಶಗಳನ್ನ ನಾವು ಸ್ವಲ್ಪ ಗಣನೆ ತಂದಾಗ ನಿಮ್ಗೆ ಇದರ ಮಹತ್ವ ಎಷ್ಟಿದೆ ಅನ್ನೋದು ಅರಿವಾಗುತ್ತೆ. ಪ್ರಪಂಚದಾದ್ಯಂತ ಏನಂತಂದ್ರೆ 172 ದೇಶಗಳಲ್ಲಿ ಈ ಒಂದು ಸಾವಯವ ಕೃಷಿಯ ಪದ್ಧತಿಯನ್ನು ಅಳವಡಿಸಿಕೊಳ್ತಾ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ಏರಿಯಾ ಜಾಸ್ತಿ ಆಗ್ತಾ ಇದೆ, ಸಾವಯವ ಕೃಷಿಯ ಒಂದು ಕ್ಷೇತ್ರ ಜಾಸ್ತಿ ಆಗ್ತಾ ಇದೆ. ಮಾಹಿತಿ ಕೊಡ್ಬೇಕಂತಂದ್ರೆ ಸುಮಾರು 43.7 ಮಿಲಿಯನ್ ಹೆಕ್ಟರ್ ಪ್ರದೇಶದಲ್ಲಿ ಈ ಸಾವಯವ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಮಾಣೀಕರಣ ಕ್ಷೇತ್ರವಿದೆ. 43.7 ಇದು ಏನಪ್ಪ ವರ್ಷದಿಂದ ವರ್ಷ ಕಳೆದ ಒಂದು ದಶಕದಿಂದ ಏನಂತ ಏರಿಯಾ ಜಾಸ್ತಿ ಆಗ್ತಾ ಇದೆ. ಯಾಕೆ ಮುಖ್ಯವಾಗಿ ಯಾಕೆ ಅಂತಂದ್ರೆ ಈ ಗ್ರಾಹಕರಲ್ಲಿ ಜನರಲ್ಲಿ ಈ ಸಾವಯವ ಉತ್ಪನ್ನಗಳ ಒಂದು ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷದಿಂದ ಬೇಡಿಕೆ ಈಗ ಸುಮಾರು ಒಂದು ಎವರೇಜ್ ಅಂದಾಜು ಪ್ರಕಾರ ಅಂತಂದ್ರೆ ವರ್ಷಕ್ಕೆ 20-25% ಸಾವಯವ ಉತ್ಪನ್ನಗಳ ಬೇಡಿಕೆ ಪ್ರಪಂಚದಾದ್ಯಂತ ಜಾಸ್ತಿ ಆಗ್ತಾ ಇದೆ. ಈ ಬೇಡಿಕೆ ಜಾಸ್ತಿ ಆಯ್ತು ಅಂದಾಗ ಈ ಒಂದು ಸಾವಯವ ಕೃಷಿಯಲ್ಲಿ ಏನಪ್ಪ ನಾವು ಉತ್ಪನ್ನಗಳನ್ನು ಬೆಳಿಬೇಕಾಗುತ್ತೆ. ಈ ಬೇಡಿಕೆ ಜಾಸ್ತಿ ಆಗುವ ಮೂಲ ಕಾರಣ ಏನು? ರೈತರಿಗೆ ಅಥವಾ ಯಾವುದೇ ಒಂದು ಮನಕುಲಕ್ಕೆ ಈ ಒಂದು ಆಹಾರದ ಬಗ್ಗೆ ಕಾನ್ಶಿಯಸ್ನೆಸ್ ಹಾಗೂ ಆರೋಗ್ಯದ ಬಗ್ಗೆ, ತಮ್ಮ ಒಂದು ಆರೋಗ್ಯದ ಬಗ್ಗೆ ಕೂಡ ಹೆಚ್ಚಿನ ಒಂದು ಕಾನ್ಶಿಯಸ್ನೆಸ್ ಬರ್ತಾ ಇದೆ. ನಮ್ಮ ಆರೋಗ್ಯ ಚೆನ್ನಾಗಿಟ್ಕೋಬೇಕು, ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ. ಆರೋಗ್ಯ ಚೆನ್ನಾಗಿರ್ಬೇಕಂತಂದ್ರೆ ವಾತಾವರಣ ಚೆನ್ನಾಗಿರ್ಬೇಕು, ವಾತಾವರಣ ಚೆನ್ನಾಗಿರ್ಬೇಕಂತಂದ್ರೆ ಅದ್ರಲ್ಲಿ ಬೆಳೆಯುವಂತ ಒಂದು ಆಹಾರ ಚೆನ್ನಾಗಿರ್ಬೇಕು. ಒಂದು ಸಾವಯವ ಕೃಷಿಗೆ ಸಂಬಂಧಪಟ್ಟಂತ ಒಂದು ನಾಣ್ಣುಡಿ ಒಂದು ಇಷ್ಟು ಚೆನ್ನಾಗಿದೆ ಏನಂತಂದ್ರೆ ಆರೋಗ್ಯಕರವಾದ ಒಂದು ಮಣ್ಣು. ಈ ಸಾವಯವ ಕೃಷಿಯಲ್ಲಿ ನಾವು ಹೆಚ್ಚಾಗಿ ಮಣ್ಣಿನ ಫಲವತ್ತತೆ ಬಗ್ಗೆ ಮಾತು ಕೊಡ್ತೀವಿ. ಆರೋಗ್ಯಕರವಾದ ಮಣ್ಣು ಬೇಕಾಗುತ್ತೆ. ಆರೋಗ್ಯಕರವಾದ ಮಣ್ಣಿನಲ್ಲಿ ಯಾವುದೇ ಒಂದು ಬೆಳೆ ತೆಗೆದಾಗ ಆರೋಗ್ಯಕರವಾದ ಒಂದು ಆಹಾರ ಬರುತ್ತೆ, ಆರೋಗ್ಯಕರವಾದ ಒಂದು ಬೆಳೆ ಬರುತ್ತೆ. ಆರೋಗ್ಯಕರವಾದ ಬೆಳೆಯನ್ನ ಯಾವುದೇ ಒಂದು ಕುಲ, ಮನಕುಲ ಇರ್ಬೋದು ಬೇರೆ ಜಾತಿ ಇದಿರ್ಬೋದು, ಅವತ್ತು ಸ್ವೀಕರಿಸಿದಾಗ ಆರೋಗ್ಯಕರವಾದ ಒಂದು ಆಹಾರ ಇರುತ್ತೆ. ಅಂದ್ರೆ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ ಅಂತಾರೆ, ಹೆಲ್ದಿ ಸಾಯಿಲ್, ಹೆಲ್ದಿ ಫುಡ್ ಅಂಡ್ ಹೆಲ್ದಿ ಪೀಪಲ್. ಅಂದ್ರೆ ಒಂದಕ್ಕೊಂದು ಸಂಬಂಧ ಇದೆ. ಈ ಒಂದು ಸಂಬಂಧ ಏನಪ್ಪಾ ಅಂತಂದ್ರೆ ಈ ಸಾವಯವ ಕೃಷಿಯಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ನಾನು ನಿಮ್ಗೆ ಈಗಾಗಲೇ ಹೇಳಿದಾಗೆ ಅಂತಂದ್ರೆ ಈ ಸಾವಯವ ಕೃಷಿ ಕಳೆದ ಒಂದು ದಶಕದ ಏನಪ್ಪಾ ಅಂದ್ರೆ ಒಂದು ಸಾಂಪ್ರದಾಯಿಕ ಕೃಷಿ ಅಂತ ನಾವ್ ಏನಂತೀವಿ, ಸಾಂಪ್ರದಾಯಿಕ ಕೃಷಿ ಅಂತಂದ್ರೆ ರಾಸಾಯನಿಕ ಕೃಷಿ. ರಾಸಾಯನಿಕ ಕೃಷಿಯ ಪರ್ಯಾಯ ಕೃಷಿಯಾಗಿ ಬೆಳೀತಾ ಇದೆ. ಬೆಳಿಲಿಕ್ಕೆ ಕಾರಣ ಎದಕ್ಕೆ, ಇದು ಅವಶ್ಯಕತೆ ಯಾಕೆ ಬಂತು, ಸಾವಯವ ಕೃಷಿನೇ ಮಾಡಬೇಕೆಂಬ ಒಂದು ವಿಚಾರಗಳು ಯಾಕೆ ಬರ್ಲಿಕ್ಕಿದ್ದು, ಅವಶ್ಯಕತೆ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಸ್ವಲ್ಪ ಒಂದು ಮಾಹಿತಿಯನ್ನ ತಮಗೆ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಏನಂತಂದ್ರೆ ಈಗಾಗಲೇ ನಾ ಹೇಳಿದೆ, ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಸಾವಯವ ಕೃಷಿ ಉತ್ಪನ್ನಗಳ ಬಗ್ಗೆ. ಅಂದ್ರೆ ಜನರು ಏನಪ್ಪ ಅಂದ್ರೆ ಬಹಳ ನಾವು ಆರೋಗ್ಯದಿಂದ ಇರಬೇಕು, ರೊಕ್ಕ ಎಷ್ಟೇ ಖರ್ಚಾದ್ರೂ ಬರಲ್ಲ, ರೊಕ್ಕದ ಇದೇನಪ್ಪ ಅಂತಂದ್ರೆ ಕೊಂಡ್ಕೊಂಬ ಶಕ್ತಿ ಜಾಸ್ತಿ ಆಗಿದೆ ಎಷ್ಟೋ ಜನರ ಹತ್ರ. ಸೊ ಆರೋಗ್ಯವಾಗಿ ಇರ್ಬೇಕಂತಂದ್ರೆ ಸಾವಯವ ಕೃಷಿಗೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇವನ್ನು ಬೇರೆ ಬೇರೆ ಒಂದು ದೇಶಗಳಲ್ಲಿ, ಮುಂದುವರೆದ ದೇಶಗಳಲ್ಲಿ ಕೂಡ ಈ ಒಂದು ಉತ್ಪನ್ನಗಳಿಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ಸಾವಯವ ಕೃಷಿ ಮಾಡಬೇಕು ಅನ್ನೋ ಒಂದು ಸಾಕಷ್ಟು ಜನಕ್ಕೆ ಬರ್ತಾ ಇದೆ. ಎರಡನೇದಾಗಿ ನಮ್ಮ ಒಂದು ಆಧುನಿಕ ಕೃಷಿ ತಂತ್ರಜ್ಞಾನಗಳು ಏನಿವೆ ಅವುಗಳ ಸ್ವಲ್ಪ ಅಳವಡಿಕೆಯ ಒಂದು ನ್ಯೂನತೆಗಳಿಂದ ಸಾಕಷ್ಟು ಏನಪ್ಪಾ ಅಂತಂದ್ರೆ ಹಾನಿ ಆಗ್ತಾ ಇದೆ. ಪರಿಸರಕ್ಕೆ ಹಾನಿ ಆಗ್ಬೋದು, ಮಣ್ಣಿನ ಫಲವತ್ತತೆಗೆ ಹಾನಿ ಆಗಿರ್ಬೋದು, ಅಥವಾ ಉತ್ಪಾದನೆ ಬೆಳೆ ಉತ್ಪಾದನಾ ಖರ್ಚು ಜಾಸ್ತಿ ಆಗ್ತಾ ಇದೆ. ಈ ಒಂದು ಆಧುನಿಕ ಕೃಷಿ ತಂತ್ರಜ್ಞಾನಗಳು ಸುಮಾರು ಒಂದು 3-4 ದಶಕಗಳಲ್ಲಿ ನಾವು ಏನು ಅನುಸರಿಸಿದ್ವಿ, ಅದರಲ್ಲಿಂದ ಏನಂತಂದ್ರೆ ನ್ಯೂನತೆಗಳಿಂದ ನಮಗೆ ಆದಂತ ಒಂದು ದುಷ್ಪರಿಣಾಮಗಳನ್ನು ಬಿಡ್ತಾ ಇದ್ದಾವೆ, ನಮ್ಮ ವಾತಾವರಣದಲ್ಲಿ ದುಷ್ಪರಿಣಾಮಗಳನ್ನು ಬಿಡ್ತಾ ಇದ್ದಾವೆ. ಬೆಳೆಗಳ ಇಳುವರಿ ಕಡಿಮೆ ಆಗ್ತಾ ಇದೆ. ಒಂದೇ ಜಮೀನು ಇದ್ರು ಮೊದಲಿಗೆ ಒಂದೇ ಚೀಲ ಹಾಕಿ ಒಂದಿಷ್ಟು ಇಳುವರಿ ಬೆಳೀತಿದ್ವಿ, ಅದೇ ಇಳುವರಿ ಏನಪ್ಪ ಅಂತಂದ್ರೆ ಮುಂದೆ 2 ಚೀಲ ಹಾಕಿದ್ವಿ ಗೊಬ್ಬರ, ಸಾರಜನಕ ಗೊಬ್ಬರ, ಸರ್ಕಾರಿ ಗೊಬ್ಬರ, ಅಲ್ಲಿಂದ 3 ಚೀಲ ಹಾಕಿದ್ವಿ. ಈಗ ಒಂದು ಭತ್ತನೇ ತಗೊಳ್ಳಿ, ಒಂದ್ ಎಕರೆಗೆ ಏನಂತಂದ್ರೆ 10-12 ಚೀಲಕ್ಕಿಂತ ಕಡಿಮೆ ಆಗ್ಲಿಕ್ಕೆ ಆಗಂಗಿಲ್ಲ. ಮೊದಲು 30 ವರ್ಷದ ಹಿಂದೆ ಏನಪ್ಪ ಅಂದ್ರೆ ಬರೀ 1 ಚೀಲ 2 ಚೀಲ ಹಾಕಿ 30-35 ಚೀಲ ಬೆಳಿಬೋದಾಗಿತ್ತು. ಈಗ ಅದೇ 30-35 ಚೀಲ ಒಂದು ಭತ್ತನೇ ಬೆಳಿಬೇಕಂದ್ರೆ ಒಂದ್ ಎಕರೆ ಪ್ರದೇಶದಲ್ಲಿ ಸುಮಾರು ಒಂದು 10-12 ಚೀಲ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ಬೇಕಾಗುತ್ತೆ. ಇದು ಎಷ್ಟು ಇದೇ ರೀತಿಯಾಗಿ ಇನ್ನು ಎಷ್ಟು ಎಲ್ಲಿವರೆಗೆ ಹಾಕ್ಯಾತ್ ಹೋಗ್ತೀರಿ? ಹಾಕ್ಯಾತ್ ಹೋದಂಗೆ ಮುಂದೆ ಒಂದ್ ದಿವಸ ಬರಬಹುದು 40 ಚೀಲ ಬೆಳಿಬೇಕಂದ್ರೆ 40 ಚೀಲ ಗೊಬ್ಬರ ಹಾಕೋ ಪರಿಸ್ಥಿತಿ ಬರಬಹುದು ರಾಸಾಯನಿಕ ಗೊಬ್ಬರ. ಇದರ ಒಂದು ವಿಚಾರ ಮಾಡಿ, ಒಂದು ಉತ್ಪಾದನಾ ಖರ್ಚು ಎಷ್ಟಾಗುತ್ತೆ? ಈಗಾಗಲೇ ಏನಪ್ಪಾ ಅಂದ್ರೆ 1 ಎಕರೆಗೆ 15-20,000 ಮಿನಿಮಮ್ ಬರ್ತಾ ಇದೆ ಭತ್ತದಲ್ಲಿ. ಸೊ ಅದರಿಂದ ದುಷ್ಪರಿಣಾಮಗಳು ವಾತಾವರಣದ ಕಲುಷಿತ ವಾತಾವರಣ ಏನಪ್ಪಾ ಅಂತ ಕಲುಷಿತಗೊಳ್ತಾ ಇದೆ, ಒಂದು ನಮ್ಮ ಪರಿಸರ ಕಲುಷಿತಗೊಳ್ತಾ ಇದೆ, ಅದು ಎಲ್ಲಾ ಸಂಕುಲಗಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಈ ಒಂದು ಉದ್ದೇಶನ ಗಮನವಿಟ್ಟುಕೊಂಡು ನಾವು ಮೊದಲನೇದಾಗಿ ಏನಂತಂದ್ರೆ ಮೊದಲಿಗೆ ಹೇಳಿದ್ದೀವಿ, ಯಾವುದೇ ಒಂದು ರಾಸಾಯನಿಕಗಳನ್ನು ಬಳಸಬೇಕಾದ್ರೂ ಸಾವಯವ ಗೊಬ್ಬರ ಜೊತೆಗಳಲ್ಲಿ ಬಳಸಬೇಕಂತಕೊಂಡು. ಆದರೆ ಇವು ಸುಲಭವಾಗಿ ಸಿಗೋದ್ರಿಂದ ರೈತರು ಅಥವಾ ನಾವು ಹೆಚ್ಚು ಆಕರ್ಷಿತವಾಗಿ ಸೊ ಅವುಗಳ ಬಗ್ಗೆ ಹೆಚ್ಚು ಗಮನ ಹರಿಸಿದ್ವಿ, ಅದರ ದುಷ್ಪರಿಣಾಮಗಳನ್ನು ಈಗ ಅನುಭವಿಸ್ತಾ ಇದ್ದೀವಿ. ಇನ್ನ ಇದಲ್ಲದೆ ಈಗ ಹೆಚ್ಚೆಚ್ಚು ರಾಸಾಯನಿಕ ಗೊಬ್ಬರಗಳು ಹಾಕೋದ್ರಿಂದ ಹೆಚ್ಚೆಚ್ಚು ಕೀಟ ಹಾಗೂ ರೋಗಗಳ ಹಾವಳಿ ಜಾಸ್ತಿ ಆಗುತ್ತೆ. ಅವುಗಳನ್ನು ನಾವು ಕಂಟ್ರೋಲ್ ಮಾಡಬೇಕು ಅಥವಾ ಒಂದು ನಿವಾರಣೆ ಮಾಡಬೇಕು ಅಂದ್ರೆ ಹೆಚ್ಚೆಚ್ಚಾಗಿ ಔಷಧಗಳನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಔಷಧಿ ಸಿಂಪಡಣೆ ಮಾಡೋದ್ರಿಂದ ಒಂದು ನಿಸರ್ಗದಲ್ಲಿ ಅಥವಾ ನೇಚರ್ನಲ್ಲಿ ಏನಿರುತ್ತೆ, ನಮಗೆ ಉಪಯೋಗವಂತ ಒಂದು ಕೀಟಗಳು ಇರ್ತಾವ, ಅವು ಕೀಟಗಳು ಏನ್ ಮಾಡ್ತಾವ ಅಂದ್ರೆ ಬೇರೆ ಕೀಟಗಳು ತಿಂತಾವ, ಉಪಯೋಗವಾಗಲಾದಂತ ಒಂದು ಕೂಡ ನಮ್ಮ ಶತ್ರು ಕೀಟಗಳು ಏನಿರ್ತಾವ ಅವು ತಿಂತಿರ್ತಾವ. ಹೆಚ್ಚಾಗಿ ನಾವು ಸಿಂಪಡಣೆ ಮಾಡಿದಾಗ ಆ ಕೀಟಗಳ ಒಂದು ಸಂಖ್ಯೆ ಏನಾಗುತ್ತೆ, ಉಪಯುಕ್ತ ಕೀಟಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದು ನಮಗೆ ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಆಗ್ತಾ ಇದೆ. ಇನ್ನು ಒಂದು ಸಿಂಪಲ್ ಆಗಿ ಹೇಳ್ಕೊಂಡ್ರೆ ಒಂದು ನಮ್ಮ ಒಂದು ನೈಸರ್ಗಿಕ ಸಂಪತ್ತು ಏನಿದೆ, ಭೂಮಿ ಇರ್ಬೋದು ಅಥವಾ ಮಣ್ಣು, ನೀರು, ಗಾಳಿ, ಇವೆಲ್ಲ ಏನಪ್ಪ ಅಂತಂದ್ರೆ ಸಮರ್ಪಕವಾಗಿ ಉಪಯೋಗ ಆಗ್ತಾ ಇಲ್ಲ. ಸಮರ್ಪಕವಾಗಿ ಉಪಯೋಗ ಆಗ್ತಾ ಇಲ್ಲ ಅಂತಂದ್ರೆ ನಾವು ಯಾವುದೇ ಒಂದ್ರ ಬಗ್ಗೆನೇ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ವಿ. ಈಗ ಬೋರ್ ಹಾಕೋದಂತಂದ್ರೆ ಹೆಚ್ಚೆಚ್ಚಾಗಿ ಎಷ್ಟೇ ಆಳ ನೀರಿರಲಿ, ನೀರನ್ನ ಏನಪ್ಪ ಅಂತಂದ್ರೆ ಈಗ ಮೊದಲು 300 ಫೀಟ್ ಹಾಕ್ತಿವಿ, 400 ಫೀಟ್, 500 ಫೀಟ್ ಈಗ ಹಾಕಿದ್ವಿ, ನೀರನ್ನು ಎಕ್ಸಾಸ್ಟ್ ಮಾಡ್ತಾ ಇದ್ವಿ ಗ್ರೌಂಡ್ ವಾಟರ್. ಈಗ ನಿಮ್ಗೆ ಗೊತ್ತಿರಬಹುದು ಕೋಲಾರದಲ್ಲಿ ಏನಪ್ಪಾ ಅಂತಂದ್ರೆ ಸುಮಾರು 1,000 ಫೀಟ್ಗಿಂತ ಕೆಳಗೆ ಹಾಕಿದಾಗ ನೀರು ಬರಂಗಿಲ್ಲ. ಅಂದ್ರೆ ಭೂಮಿಯಲ್ಲಿ ಏನಪ್ಪಾ ಅಂತಂದ್ರೆ ಅಂಡರ್ ಗ್ರೌಂಡ್ ಪೊಸಿಷನ್ ಅಲ್ಲಿ ನೀರು ಹೋಗಿಬಿಟ್ಟಿದೆ. ಇದು ನೀರು ಕೂಡ ಒಂದು ನಮ್ಮ ಒಂದು ಜಲ ಸಂಪತ್ತು, ನೈಸರ್ಗಿಕ ಸಂಪತ್ತು. ಇಂಥ ಒಂದು ನೈಸರ್ಗಿಕ ಸಂಪತ್ತು ಏನಪ್ಪಾ ಅಂದ್ರೆ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಕ್ ಆಗ್ತಾ ಇಲ್ಲ. ಈ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಾಗಂತ ಸರಿಯಾದ ರೀತಿಯಿಂದ ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ನಾ ಹೇಳ್ತೀನಿ. ಇನ್ನು ಬಹಳಷ್ಟು ಜನರಿಗೆ ಸಾವಯವ ಕೃಷಿ ಅಂದ ತಕ್ಷಣ ಎತ್ತಿಕೊಂಡಿದ್ದಾರೆ, ತಲೆಗೆ ಇಷ್ಟೇ ಇದೆ, ಏನು ಸರ್ಕಾರಿ ಗೊಬ್ಬರ ಉಪಯೋಗ ಮಾಡಬಾರ್ದು, ಅದರ ಬದಲು ಏನಂತ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಬೇಕು, ಬಾಜಾರದಲ್ಲಿ ಸಿಗುವಂತ ಒಂದು ಎಣ್ಣೆಗಳನ್ನು, ಮಾರ್ಕೆಟ್ನಲ್ಲಿ ಸಿಗುವಂತ ಎಣ್ಣೆಗಳ ಬದಲಾಗಿ ಯಾವುದೋ ಒಂದು ಸಸ್ಯಜನ್ಯ ಕೀಟನಾಶಕ, ಬೇವಿನ ಎಣ್ಣೆ ಅಂತವನ್ನು ಉಪಯೋಗ ಮಾಡಬೇಕಂತ ಬಹಳಷ್ಟು ಜನರಲ್ಲಿ ಇಷ್ಟೇ ತಿಳ್ಕೊಂಡಿದ್ದಾರೆ. ಆದರೆ ಸಾವಯವ ಕೃಷಿ ಅಂದ ಇದಷ್ಟೇ ಅಲ್ಲ, ಇದರಲ್ಲಿ ಸಾಕಷ್ಟು ಒಂದು ಮಹತ್ವ ಅಡಗಿದೆ ಅಂತ ಹೇಳ್ಬೋದು. ಇದು ಒಂದು ಸಮಗ್ರ ಕೃಷಿ ನಿರ್ವಹಣಾ ಉತ್ಪಾದನಾ ಪದ್ಧತಿ. ನಾವು ಬರೀ ಇವೆರಡಕ್ಕಷ್ಟೇ ಕಾನ್ಸಂಟ್ರೇಟ್ ಮಾಡಂಗಿಲ್ಲ, ಬೇರೆ ಎಲ್ಲ ನಮ್ಮನ್ನು ಸುತ್ತಮುತ್ತ ಒಂದು ಪರಿಸರವನ್ನ ಕಾಪಾಡಿಕೊಂಡು, ಇನ್ನೊಂದೇನಪ್ಪ ಅಂತಂದ್ರೆ ಮನುಷ್ಯ ಸದೃಢ ವಾಡಲಿಕ್ಕೆ ಏನಿದೆ, ಉತ್ಪಾದನಾ ಖರ್ಚು ಕಡಿಮೆ ಮಾಡೋದು ಹೇಗೆ, ಇವೆಲ್ಲ ಒಂದು ಅಂಶಗಳನ್ನ ನಾವು ಏನಂತೀವಿ ಆಹಾರ ಭದ್ರತೆ ಹಾಗೂ ಆರ್ಥಿಕ ಭದ್ರತೆ ಮತ್ತು ಸಾಮಾಜಿಕ ಭದ್ರತೆ ಈ ಸಾವಯವ ಕೃಷಿಯಲ್ಲಿ ಅಳವಡಿಸೋದಂತ ನಾನು ಹೇಳ್ತೇನೆ. ಸಾವಯವ ಕೃಷಿ ಅಂತ ನಾನು ಈಗಾಗಲೇ ಸಿಂಪಲ್ ಆಗಿ ಹೇಳಿದೆ, ಒಂದೇನಂತಂದ್ರೆ ಸಮಗ್ರ ರೀತಿಯಿಂದ ಮಾಡುವಂತ ಒಂದು ಕೃಷಿ ಪದ್ಧತಿ. ಸಮಗ್ರ ವಿಷಯ ಅಂತಂದ್ರೆ ಕೃಷಿಯಲ್ಲಿ ಅಂತಂದ್ರೆ ಒಂದೇ ಬೆಳೆ ಬೆಳೆಯಂಗಿಲ್ಲ, ಸೊ ಬೇರೆ ಬೇರೆ ಕೃಷಿಯೇತರ ಚಟುವಟಿಕೆಗಳನ್ನು ಇದರಲ್ಲಿ ಅಳವಡಿಸಿಕೊಂಡು ವರ್ಷವಿಡೀ ಹೊಲದಲ್ಲಿ ಮಾಡುವಂತ ಒಂದು ಪದ್ಧತಿ. ಸಾವಯವ ಕೃಷಿ ಅಂದ ತಕ್ಷಣ ಹೊರಗಿನ ಪರಿಕರಗಳ ಮೇಲೆ ನಾವು ಅವಲಂಬಿತ ಬಹಳ ಕಡಿಮೆ ಆಗಿರಬೇಕು ಅಥವಾ ಇರಬಾರದು. ಈ ಒಂದು ಸಾವಯವ ಕೃಷಿಯಲ್ಲಿ ಏನಂತಂದ್ರೆ ನಾವು ಪರಿಕರಗಳನ್ನು ಸಾವಯವ ಪರಿಕರಗಳನ್ನು ನಂಬ್ತೀವಿ, ಅವುಗಳನ್ನು ನಮ್ಮ ಹೊಲದಲ್ಲೇ ನಮ್ಮ ಜಮೀನಿನಲ್ಲಿ ಉತ್ಪಾದನೆ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಮಾಡ್ಕೊಂಡಾಗ ನಮ್ಗೆ ಉತ್ಪಾದನಾ ಖರ್ಚು ಕಡಿಮೆ ಆಗುತ್ತೆ ಹಾಗೂ ಲಾಭದ ಅಂಶ ಜಾಸ್ತಿ ಆಗುತ್ತೆ. ಈಗ ಉತ್ಪಾದನೆ ಒಂದು ಸಾವಯವ ಪರಿಕರಗಳನ್ನು ಹೊರಗಡೆಯಿಂದ ತಂದಾಗಿ ಸಾವಯವ ಕೃಷಿ ಮಾಡ್ತೀವಿ ಅಂತಂದ್ರೆ ಬಹಳ ಕಾಸ್ಟ್ಲಿ ಆಗುತ್ತೆ, ಇದು ದುಬಾರಿ ಆಗುತ್ತೆ. ಸಾವಯವ ಕೃಷಿ ಅಂದ ತಕ್ಷಣ ಸೊ ಪರಿಕರಗಳನ್ನು ಆದಷ್ಟು ಮಟ್ಟಿಗೆ ನಮ್ಮ ಮನೆ ಅಂಗಳದಲ್ಲಾಗಲಿ ನಮ್ಮ ಹೊಲದಲ್ಲಾಗಲಿ ನಮ್ಮ ಜಮೀನಲ್ಲಾಗಲಿ ಉತ್ಪಾದನೆಯನ್ನು ಮಾಡಿಕೊಳ್ಳಿ, ಇದರಿಂದ ಸಾವಯವ ಕೃಷಿ ಲಾಭ ಆಗಲಿಕ್ಕೆ ಸಾಧ್ಯತೆ ಇದೆ. ಮೈಗಳ್ಳರೇನಿರ್ತಾರಲ್ಲ ಅದೇನು ಬುಡ ಅಂತ ತಿಳ್ಕೊಂಡು ಏನ್ ಮಾತಾಡ್ತಾರೆ ಅಂತವ್ರಿಗೆ ಸಾವಯವ ಕೃಷಿ ಒಗ್ಗಂಗ. ಇದರಲ್ಲಿ ಏನಪ್ಪ ಅಂದ್ರೆ ಆಕ್ಟಿವ್ ಇರಬೇಕಾಗುತ್ತೆ. ಸಾವಯವ ಕೃಷಿ ಇದ್ರಲ್ಲಿ ಆಕ್ಟಿವ್ ಇರಬೇಕು. ಮೈಗಳ್ಳರಿಗೆ ಈ ಒಂದು ಪದ್ಧತಿಗಳು ಸಾವಯವ ಕೃಷಿ ಇರ್ಬೋದು ಸಮಗ್ರ ಕೃಷಿ ಇರ್ಬೋದು ಈ ಪದ್ಧತಿಗಳು ಒಗ್ಗೋದಿಲ್ಲ. ಇನ್ನ ನಿಮ್ಗೆ ಈ ಒಂದು ಸಾವಯವ ಕೃಷಿ ಬಗ್ಗೆ ಒಂದು ಇನ್ನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ರಾಸಾಯನಿಕ ಕೃಷಿ ಒಂದು ದುಷ್ಪರಿಣಾಮ ಯಾವ ರೀತಿ ಆಗಿದೆ ಅಂದ್ರೆ, ಈಗ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ಪಂಜಾಬ್ ಮತ್ತು ಹರಿಯಾಣದಲ್ಲೆಲ್ಲ ನಮ್ಗಿಂತ ಜಾಸ್ತಿಯಾಗಿ ಮೊದಲು ಏನಪ್ಪ ಅಂದ್ರೆ ಅಲ್ಲಿ ರಾಸಾಯನಿಕ ಗೊಬ್ಬರಗಳು ಬಂದು ನೀರಾವರಿ ಬಂತು, ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಿದ್ರು. ಉಪಯೋಗಿಸಿ ಅಂತಂದ್ರೆ ಮನಕುಲ ಯಾವ ರೀತಿಯಾಗಿ ಆಗಿದೆ ಅಂತಂದ್ರೆ ಸಾಕಷ್ಟು ಮಂದಿ ಕ್ಯಾನ್ಸರ್ ಪೀಡಿತರಾಗಿದ್ದಾರೆ ಆರೋಗ್ಯ ದೃಷ್ಟಿಯಿಂದ. ಅದಕ್ಕೆ ಒಂದು ಏನಂತಂದ್ರೆ ಈ ಪಂಜಾಬ್ಲಿಂದ ಏನಪ್ಪ ಅಂದ್ರೆ ರಾಜಸ್ಥಾನಕ, ಪಂಜಾಬ್ ಲುಧಿಯಾನದಿಂದ ರಾಜಸ್ಥಾನ ಬಿಕನರ್ಗೆ ಏನಪ್ಪ ಅಂದ್ರೆ ದಿನ ಒಂದು ಟ್ರೈನ್ ಹೋಗುತ್ತೆ ರೈಲ್. ಆ ರೈಲ್ ಹೆಸರು ಏನಪ್ಪ ಅಂದ್ರೆ ಕ್ಯಾನ್ಸರ್ ಟ್ರೈನ್ ಅಂತ ಇಟ್ಟಿದ್ದಾರೆ. ಅದಕ್ಕೆ ಯಾಕಂತಂದ್ರೆ ಜಾಸ್ತಿ ಪೇಷಂಟ್ಗಳು ಇರೋದ್ರಲ್ಲಿ ಈ ಒಂದು ಕ್ಯಾನ್ಸರ್ ಹೊಂದಿದಂತ ಒಂದು ರೈತರು ಈ ತರ ಜನ. ಕ್ಯಾನ್ಸರ್ ಆಗ್ಲಿಕ್ಕೆ ಕಾರಣ ಏನು, ಇವೆಲ್ಲ ಏನಪ್ಪ ಅಂದ್ರೆ ಹೆಚ್ಚೆಚ್ಚಾಗಿ ಏನಪ್ಪ ರಾಸಾಯನಿಕಗಳು ಏನಪ್ಪ ಅಂತ ನಮ್ಮ ಆಹಾರದಲ್ಲಿ ನಮ್ಮ ಉತ್ಪನ್ನಗಳಲ್ಲಿ ಹೋಗಿ ಈ ರೀತಿಯಾಗಿ ಒಂದು ಮನುಷ್ಯರ ಮೇಲೆ ಪರಿಣಾಮ ಬೀರ್ತಾ ಇದೆ. ಇನ್ನೊಂದು ಸಿಂಪಲ್ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವತ್ತಿನ ದಿನದಲ್ಲಿ ಯಾರು ಒಂದು 50 ಕೆಜಿ ಆಗಲಿ 75 ಕೆಜಿ ಆಗಲಿ 100 ಕೆಜಿ ಆಗಲಿ ಬ್ಯಾಗ್ ಹೊಡುವಂತ ಒಂದು ಶಕ್ತಿ ಸಾಮರ್ಥ್ಯ ಹೊಂದಿಲ್ಲ. ಯಾಕೆ ಹೊಂತಾ ಇಲ್ಲ, ಇದೇನಂತಂದ್ರೆ ನಾವು ತಿಂತಕ್ಕಂಥ ಒಂದು ಆಹಾರ, ನಾವು ಜೀವಿಸಕ್ಕಂಥ ಒಂದು ವಾತಾವರಣ, ಇದರ ಒಂದು ಪರಿಣಾಮ ನಮ್ಮ ಮೇಲೆ ಬೀರ್ತಾ ಇದೆ. ಈಗ 25 ಕೆಜಿ 50 ಕೆಜಿ 25 ಕೆಜಿ ಬ್ಯಾಗ್ಗಳನ್ನು ಮಾಡ್ಕೊಂಡಿದ್ದೀವಿ, ಅವು ಒಂದು 10 ಕೆಜಿ ಆ ಬ್ಯಾಗ್ಗಳು ಈ ಸೈಡ್ಲಿಂದ ಆ ಸೈಡ್ ಇಡಬೇಕಂದ್ರೆ ಉಶಾಂತಿ. ಇದ್ರ ಏನಂತ ಮುಖ್ಯವಾಗಿ ಏನಪ್ಪ ನಾವು ತಿಂತಕ್ಕಂಥ ಆಹಾರ ಹಾಗೂ ಒಂದು ಜೀವಿತ ಅವಧಿ ಏನಿರುತ್ತೆ ಅವಧಿ ಕಡಿಮೆ ಆಗ್ತಾ ಇದೆ. ಜೀವಿತ ಅವಧಿ ಈಗ ಸುಮಾರು 30-35 ವರ್ಷ 20-25 ವರ್ಷಕ್ಕೆ ಏನಪ್ಪ ಅಂದ್ರೆ ಹುಡುಗ BP ಬಂತು, ಶುಗರ್ ಬಂತು, ಒಂದು ಶಕ್ತಿ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಮುಖ್ಯವಾಗಿ ನಾ ಇಲ್ಲಿ ಹೇಳೋದು ಉದ್ದೇಶ ಇಷ್ಟೇ, ತಾತ್ಪರ್ಯ ನಾವು ತಿಂತಕ್ಕಂಥ ಒಂದು ಆಹಾರ ಹಾಗೂ ನಾವು ಜೀವಿಸಕ್ಕಂಥ ಒಂದು ವಾತಾವರಣ ಇದು ಸ್ವಚ್ಛವಾಗಿರಬೇಕು, ಕಲುಷಿತಗೊಂಡಿರಬಾರ್ದು. ಆ ರೀತಿಯಾಗಿ ಮಾಡೋದ್ರಿಂದ ನಾವೇನಪ್ಪ ಮನುಷ್ಯರು ಸದೃಢವಾಗಿ ಬದುಕಲಿಕ್ಕೆ ಸಾಧ್ಯತೆ ಇದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಅವಕಾಶಗಳು, ಈ ಸಾವಯವ ಕೃಷಿಯ ಅವಕಾಶಗಳು ಎಲ್ಲೆಲ್ಲಿವೆ, ಏನೇನಿದೆ, ಮತ್ತು ಏನಪ್ಪ ಅಂತಂದ್ರೆ ಕೆಲವು ತೊಂದರೆಗಳು ಕೂಡ ಇವೆ, ಅವಕಾಶಗಳ ಜೊತೆಯಲ್ಲಿ ತೊಂದರೆಗಳು ಕೂಡ ಇವೆ. ಆ ತೊಂದರೆಗಳು ಏನು, ಅವುಗಳನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡೋಕೆ ಅನ್ನೋದ್ರ ಬಗ್ಗೆ ಸಂದರ್ಭದಲ್ಲಿ ಹಂಚಿಕೊಳ್ಳಿಕ್ಕೆ ವಿಚಾರ ಮಾಡ್ತೀನಿ. ಸಾವಯವ ಕೃಷಿ ಅವಕಾಶಗಳು, ಅವಕಾಶಗಳು ಅಂತಂದ್ರೆ ಎಲ್ಲಿ ಹೆಚ್ಚೆಚ್ಚಾಗಿ ಅಳವಡಿಕೆ ಮಾಡ್ಕೋಬಹುದು ಇದನ್ನ, ಮುಖ್ಯವಾಗಿ ಮಳೆಯಾಶ್ರಿತ ಪ್ರದೇಶದಲ್ಲಿ. ನಾವೇನು ಮಳೆಯಾಶ್ರಿತ ಪ್ರದೇಶದಲ್ಲಿ ಮಳೆಯಾಶ್ರಿತದಲ್ಲಿ ಬೆಳೆಯುವಂತಹ ಬೆಳೆಗಳಲ್ಲಾಗಲಿ ಹೊರಗಳಲ್ಲಾಗಲಿ ಇದನ್ನ ಸಾವಯವ ಕೃಷಿಯನ್ನು ತಕ್ಷಣ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಯಾಕೆ, ನಮ್ಮ ಒಂದು ಭಾರತ ದೇಶದಲ್ಲಿ ಆಗ್ಬೋದು ಅಥವಾ ನಮ್ಮ ಒಂದು ರಾಜ್ಯದಲ್ಲಿ ಆಗ್ಬೋದು, ನಮ್ಮ ಒಂದು ಜಿಲ್ಲೆಯಲ್ಲಿ ಆಗ್ಬೋದು, ಸುಮಾರು 60-70% ಏನಪ್ಪ ಅಂದ್ರೆ ಮಳೆಯಾಶ್ರಿತ ಪ್ರದೇಶ ಇದೆ. ಮಳೆ ಬಂದ್ರೆ ಬೆಳೆ ಬರುತ್ತೆ, ಇಲ್ಲಾಂದ್ರೆ ಬರಂಗಿಲ್ಲ. ಮಳೆಯಾಶ್ರಿತ ಪ್ರದೇಶದಲ್ಲಿ ಏನಂತಂದ್ರೆ ಏನಾಗಿದೆ, ಇಲ್ಲಿ ಇಳುವರಿ ಬಹಳ ಅನಿಶ್ಚಿತಿದೆ. ಮಳೆ ಬಂತು ಇಳುವರಿ ಬರುತ್ತೆ, ಮಳೆ ಬರಲಿಲ್ಲ ಅಂತಂದ್ರೆ ಇಳುವರಿ ಬರಂಗಿಲ್ಲ, ಮಳೆ ಅನಿಶ್ಚಿತಿದೆ. ಹಾಗೂ ಈಗ ರೈತ ಈ ಮಳೆಯಾಶ್ರಿತ ರೈತ ಏನಪ್ಪ ಅಂತ ಆರ್ಥಿಕವಾಗಿ ಸಬಲವಾಗಿಲ್ಲ, ಅದ ನಂತರ ಜಾಕಷ್ಟು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಕೊಂಡ್ಕೊಂಡ್ಬಂದು ಹಾಕ್ಲಿಕ್ಕೆ ಆಗಂಗಿಲ್ಲ. ಹಾಗೂ ಮಳೆಯಾಶ್ರಿತದಲ್ಲಿ ಭೂ ಫಲವತ್ತತೆ ಬಹಳ ಕಡಿಮೆ ಇದೆ, ಸಾರಜನಕ ಅನ್ಬೋದು ರಂಜಕ ಅನ್ಬೋದು ಭೂ ಫಲವತ್ತತೆ ಬಹಳ ಕಡಿಮೆ ಇದೆ. ಹೆಚ್ಚು ಮಳೆ ಆದಂತೆ ಏನಂತಂದ್ರೆ ಈ ಒಂದು ನಮ್ಮ ಒಂದು ಮಣ್ಣಾಗಲಿ ಹಾಗೂ ನೀರಾಗಲಿ ಕೊಚ್ಕೊಂಡು ಹೋಗುತ್ತೆ. ಸೊ ಈ ಸಾವಯವ ಕೃಷಿ ಮಾಡ್ಬೇಕಂತಂದ್ರೆ ಮೊದಲೇನಪ್ಪ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳನ್ನು ಅಳವಡಿಸಬೇಕಾಗುತ್ತೆ. ಸೊ ಭೂ ಫಲವತ್ತತೆಗೆ ನಾವು ಹೆಚ್ಚಿನ ಮಹತ್ವ ಕೊಡ್ತೀವಿ. ಆ ಒಂದು ಸಂದರ್ಭದಲ್ಲಿ ಇನ್ನೊಂದು ಅಂಶ ನಾ ಇಲ್ಲಿ ಹೇಳ್ಬೇಕಂದ್ರೆ ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಗೆ ಬೇಕಾಗುವಂತ ಒಂದು ಪೋಷಕಾಂಶಗಳ ಪ್ರಮಾಣ ಏನಿರ್ತದಲ್ಲ, ಬಜಾರ್ಲಿಂದ ಹಾಕ್ತೀವಲ್ಲ ನಾವು ಸರ್ಕಾರಿ ಗೊಬ್ಬರಗಳು, ಅದರಲ್ಲಿ ಪೋಷಕಾಂಶಗಳು ಇರ್ತವೆ. ಪೋಷಕಾಂಶ ಪ್ರಮಾಣ ಬಹಳ ಕಡಿಮೆ ರೀತಿಯಲ್ಲಿ ಬೇಕಾಗುತ್ತೆ, ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ. ಈ ಕಡಿಮೆ ಪ್ರಮಾಣದಲ್ಲಿ ಬೇಕಾದ್ರಿಂದ ಸಾವಯವ ಕೃಷಿಯ ವಿವಿಧ ಮೂಲಗಳಿಂದ, ಸಾವಯವ ಪರಿಕರಗಳ ವಿವಿಧ ಮೂಲಗಳಿಂದ ಈ ಪೋಷಕಾಂಶ ಪ್ರಮಾಣವನ್ನ ನಾವು ತಕ್ಷಣ ಪೂರೈಕೆ ಮಾಡಬಹುದು. ಇಲ್ಲಿ ನಾನು ಹೇಳೋದಿಷ್ಟೇ, ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ಸಾವಯವ ಕೃಷಿಯನ್ನು ಹೆಚ್ಚಾಗಿ ತಕ್ಷಣ ಅಳವಡಿಸಿಕೊಳ್ಳಲು ಸಾಧ್ಯತೆ ಇದೆ. ಇನ್ನ ನೀರಾವರಿಯಲ್ಲಿ, ನೀರಾವರಿಯಲ್ಲಿ ಏನಪ್ಪ ಅಂತಂದ್ರೆ ತಕ್ಷಣ ಮೊದಲನೇ ವರ್ಷ ನೀವು ಏನಾದ್ರೂ ಸಾವಯವ ಕೃಷಿ ಅಳವಡಿಸಿಕೊಳ್ಳಿಕ್ಕೆ ಹೋದೊತ್ನಾಗ ಇಳುವರಿ ಜಾಸ್ತಿ ಕಡಿಮೆ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಕೆಲವು ಇಂಟೆನ್ಸಿವ್ ಕ್ರಾಪ್ಸ್ ಅಂತ ಇರ್ತೀವಿ, ಇಂಟೆನ್ಸಿವ್ ಕ್ರಾಪ್ಸ್ ಭತ್ತ ಇರ್ಬೋದು, ತೊಗರಿ ಇರ್ಬೋದು, ಹತ್ತಿ ಇರ್ಬೋದು, ಇವುಗಳೇನಪ್ಪ ಅಂತ ನಿಧಾನವಾಗಿ ಮೊದಲಿಗೆಪ್ಪ ಸಮಗ್ರ ರೀತಿಯಿಂದ ಸಾವಯವ ಮತ್ತು ರಾಸಾಯನಿಕಗಳ ಮಡ್ಕೊಂಡು ಹೋಗ್ಯಾತ್ ಹೋಗಿ ಆ ನಂತರ ಸಂಪೂರ್ಣವಾಗಿ ಸಾವಯವನ್ನು ಅಳವಡಿಸಿಕೊಳ್ಳಬಹುದು. ಇದರಿಂದ ರೈತರು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಎರಡನೇದಾಗಿ ಈ ಒಂದು ಸಾವಯವ ಕೃಷಿ ಇನ್ನೂ ಅವಕಾಶ ಎಲ್ಲಿದೆ ಅಂತಂದ್ರೆ, ಈ ನಮ್ಮ ಒಂದು ಭಾರತ ದೇಶದಲ್ಲಿ ವಿವಿಧ ರೀತಿಯ ಜೈವಿಕ ವೈವಿಧ್ಯತೆ ಇದೆ. ಮಣ್ಣು ಬೇರೆ ಬೇರೆ ತರದ ಮಣ್ಣಿದೆ, ಹವಾಮಾನ ಇದೆ, ಜೈವಿಕ ವೈವಿಧ್ಯತೆ ಇದೆ, ಬೇರೆ ಬೇರೆ ತರದ ಗಿಡ ಗಂಟಿಗಳು ಸಸ್ಯಗಳು ಇವೆ, ದನಕರಗಳು ಇವೆ ಬೇರೆ ಬೇರೆ ತರದ. ಇವೆಲ್ಲ ಏನಪ್ಪ ಅಂತಂದ್ರೆ ಒಂದು ಸಾವಯವ ಕೃಷಿ ಅಳವಡಿಕೆ ಹೆಚ್ಚು ಪೂರಕವಾಗಿದೆ, ಸಾವಯವ ಕೃಷಿಯನ್ನು ಅಳವಡಿಸಲಿಕ್ಕೆ ಹೆಚ್ಚು ಪೂರಕವಾಗಿದೆ. ಈ ಇದರಿಂದ ಸೊ ಸಾವಯವ ಕೃಷಿ ಹೆಚ್ಚಾಗಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಹಾಗೂ ಇದರಲ್ಲಿಯೂ ನಾವು ಇದನ್ನು ಅಳವಡಿಕೆ ಮಾಡಿಕೊಂಡಾಗ ಇದರ ಲಾಭವನ್ನು ತಕ್ಷಣ ಪಡೆಯಬಹುದು. ಇನ್ನು ಒಂದು ಸಂಶೋಧನೆಯ ಪ್ರಕಾರ ಈ ಒಂದು ಬಹಳಷ್ಟು ಜನರಿಗೆ ತಲೆಗೇನಿದೆ ಅಂತಂದ್ರೆ, ಸಾವಯವ ಕೃಷಿ ಆದ ತಕ್ಷಣ ಮೊದಲನೇ ವರ್ಷಗಳಲ್ಲಿ ಇಳುವರಿ ಕಡಿಮೆ ಆಗುತ್ತೆ, ಬೆಳೆಗಳ ಇಳುವರಿ ಕಡಿಮೆ ಆಗುತ್ತೆ ಅಂತ. ಬೆಳೆಗಳ ಕಡಿಮೆ ಇಳುವರಿ ಕಡಿಮೆ ಆಗುತ್ತೆ ಅಂತ ಸ್ವಲ್ಪ ಒಂದು ಅವಲೋಕನೆ ಮಾಡಿದಾಗ ಅದರ ಅರ್ಥ ಅಲ್ಲೇ ಇದೆ. ಈಗ ಒಂದು ಸಂಶೋಧನೆಗಳ ಪ್ರಕಾರ, ಈಗ ಪ್ರಪಂಚದಾದ್ಯಂತ ಮಾಡಿದಂಥ ಒಂದು ಸಂಶೋಧನೆಗಳ ಪ್ರಕಾರ ಒಂದು ಕಂಡುಬಂದದ ಅಂಶ ಏನಂತಂದ್ರೆ, ಮೊದಲ ಕೆಲ ವರ್ಷಗಳಲ್ಲಿ 2-3 ವರ್ಷಗಳಲ್ಲಿ ಬೆಳೆಯ ಉತ್ಪಾದನೆ ಸ್ವಲ್ಪ ಕಡಿಮೆ ಆಗುತ್ತೆ. ಎಷ್ಟು ಪರ್ಸೆಂಟ್ ಕಡಿಮೆ ಆಗುತ್ತೆ? ಒಂದು 5-20% ತನಕ ಕಡಿಮೆ ಆಗುತ್ತೆ. ತದನಂತರ 2-3 ವರ್ಷಗಳ ನಂತರ ಉತ್ಪಾದನೆಯಲ್ಲಿ ಜಾಸ್ತಿ ಆಗುತ್ತೆ, ಮತ್ತು ಪ್ರತಿ ಹೆಕ್ಟರ್ ಪ್ರದೇಶದಲ್ಲಿ ಅಥವಾ ಪ್ರತಿ ಯೂನಿಟ್ ಪ್ರದೇಶದಲ್ಲಿ ಬರುವಂತಹ ಒಂದು ಆದಾಯ ಜಾಸ್ತಿ ಆಗುತ್ತೆ. ಆದಾಯ ಜಾಸ್ತಿ ಆಗುತ್ತೆ ಅಂದ್ರೆ ಉತ್ಪಾದನಾ ಖರ್ಚು ಕಡಿಮೆ ಆಗುತ್ತೆ, ಖರ್ಚು ಕಡಿಮೆ ಆದ್ರೆ ಆದಾಯ ಜಾಸ್ತಿ ಆಗುತ್ತೆ. ಮತ್ತೆ ಈಗ ನಾ ಈಗಾಗಲೇ ಹೇಳಿದೆ, ಡಿಮ್ಯಾಂಡ್ ಜಾಸ್ತಿ ಇದೆ ಅಂತಕೊಂಡು, ಆ ಡಿಮ್ಯಾಂಡ್ ಏನಪ್ಪ ಅಂತಂದ್ರೆ ನಾವು ಉತ್ಪಾದನೆಗಳನ್ನು ಸಾವಯವ ಕೃಷಿಯಲ್ಲಿ ಬೆಳೆದ ಉತ್ಪಾದನೆಗಳನ್ನು ಹೆಚ್ಚಿನ ಒಂದು ಇದರಲ್ಲಿ ಮಾರ್ಲಿಕ್ಕೆ ಅವಕಾಶ ಇದೆ, ಹೆಚ್ಚಿನ ಒಂದು ಪ್ರೈಸ್ ಮುಖಾಂತರ ಅಂದ್ರೆ ಒಂದು 25-30% ಹೆಚ್ಚಿನ ಒಂದು ನಿಮ್ಗೆ ರೇಟ್ ಸಿಗುತ್ತೆ. ಅದು ಇತ್ತಿತ್ತಲಾಗಿ ಏನಂತಂದ್ರೆ ಸಿಗ್ತಾ ಇದೆ, ಅದರ ಸಾಕಷ್ಟು ಜನರಿಗೆ ಅವೇರ್ನೆಸ್ ಬರ್ತಾ ಇದೆ. ಈ ವಿಷಯದಲ್ಲಿ ಏನಪ್ಪಾ ಅಂದ್ರೆ ಸ್ವಲ್ಪ ಸಾವಯವ ಕೃಷಿಯಲ್ಲಿ ಹೇಳಿದ್ರೆ ಬೆಳೆಗಳ ಉತ್ಪಾದನೆ ಕಡಿಮೆ ಆಗುತ್ತೆ. ಆದ್ರೆ ಒಂದು ಅವಲೋಕನೆ ಮಾಡಿದಾಗ ಏನಪ್ಪಾ, ನಾವು ಬರೇ ಸಾವಯವ ಕೃಷಿಯಲ್ಲಿ ಬೆಳೆ ಇದು ಕಡಿಮೆ ಆಗ್ತದೆ ಅಂತ ಅಷ್ಟೇ ವಿಚಾರ ಮಾಡ್ತೀವಿ, ಆದರೆ ಆ ಒಂದು ಸಾವಯವ ಪರಿಕರಗಳನ್ನು ಭೂಮಿಗೆ ಹಾಕೋದ್ರಿಂದ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತಿರ್ತದೆ, ವರ್ಷದಿಂದ ವರ್ಷಕ್ಕೆ ಫಲವತ್ತತೆ ಜಾಸ್ತಿ ಇದೆ. ಅದನ್ನ ಯಾರು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಆ ಭೂಮಿಯ ಫಲವತ್ತತೆ ಏನು ಜಾಸ್ತಿ ಆಗುತ್ತೆ, ಅದು ಈ ಇಳುವರಿ ಏನು ಉತ್ಪಾದನೆ ಕಡಿಮೆ ಆಗುತ್ತಲ್ಲ, ಅದಕ್ಕೆ ಯಾವ ರೀತಿಯ ಒಂದು ಸಮಾನ ಅಲ್ಲ. ಈಗ 3-4 ವರ್ಷ ಆದ್ಮೇಲೆ ಫಲವತ್ತತೆ ಜಾಸ್ತಿ ಆಗಿರ್ತದಲ್ಲ, ಅದನ್ನ ನಾವು ಬೆಲೆ ಕಟ್ಟಲಿಕ್ಕೆ ಆಗಂಗಿಲ್ಲ. ವರ್ಷದಿಂದ ವರ್ಷಕ್ಕೆ ಫಲವತ್ತತೆ ಜಾಸ್ತಿ ಆಗಿರ್ತದಲ್ಲ, ಅದನ್ನ ಬೆಲೆ ಕಟ್ಟಲಿಕ್ಕೆ ಆಗಂಗಿಲ್ಲ. ನಾವು ಬರೇ ಈ ಒಂದು ಆಂಗಲ್ ಇಂದ ವಿಚಾರ ಮಾಡ್ತೀವಿ, ಆ ಆಂಗಲ್ ಅಂತಲ್ಲ, ಈ ಆಂಗಲ್ ಇಂದ ಕೂಡ ನಾವು ವಿಚಾರ ಮಾಡಬೇಕಾಗುತ್ತೆ. ನಾವು ಏನಂತೀವಿ, ಡಿಫಿಕಲ್ಟೀಸ್ ಅಥವಾ ಒಂದು ತೊಂದರೆಗಳಲ್ಲಿ ಈ ಒಂದು ಸಾವಯವ ಕೃಷಿ ಉತ್ತೇಜನ ಮಾಡ್ಲಿಕ್ಕೆ ಇದು ಒಂದು ಮೂಲ ಒಂದು ತೊಂದರೆ. ಬಹಳಷ್ಟು ಜನಕ್ಕೆ ಏನಪ್ಪ ಅಂತ ಇಳುವರಿ ಕಡಿಮೆ ಆಗ್ತದೆ ಅಂತಾರೆ, ಇಳುವರಿ ಕಡಿಮೆ ಆಗೋದು ಹಂಗಲ್ಲ, ಸ್ವಲ್ಪ ವಿಚಾರ ಮಾಡಿ, ಬೆಳೆ ಒಂದು ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತಿರ್ತದೆ, ಅದನ್ನ ಯಾವುದೇ ರೀತಿಯಿಂದ ಬೆಲೆ ಕಟ್ಟಲಿಕ್ಕೆ ಆಗಂಗಿಲ್ಲ. ಎರಡನೇದಾಗಿ ಇನ್ನೊಂದು ತೊಂದರೆ ಏನು, ಸಾಕಷ್ಟು ರೀತಿಯಿಂದ ಏನಪ್ಪ ಅಂತಂದ್ರೆ ಸಾವಯವ ಪರಿಕರಗಳು ಸಿಗಂಗಿಲ್ಲ. ಈಗ ಇತ್ತಿತ್ತಲಾಗ ಹಳ್ಳಿಗೆನಪ್ಪ ದನಕರುಗಳು ಮಾಯಾಗ್ಯಾವ, ತಿಪ್ಪೆ ಗೊಬ್ಬರ ಸಿಗಂಗಿಲ್ಲ, ಕಾಂಪೋಸ್ಟ್ ಗೊಬ್ಬರ ಸಿಗಂಗಿಲ್ಲ, ಈಗ ಗಿಡ ಇದು ಗುಡ್ಡಗಳೆಲ್ಲ ಬೋಳಾಗ್ಯಾವ, ಸಾಕಷ್ಟು ಹಸಿರಿನ ಗೊಬ್ಬರ ಸಿಗಂಗಿಲ್ಲ, ಈ ಸಾವಯವ ಪರಿಕರಗಳನ್ನು ಇರ್ತಾವ. ಇವಕ್ಕೆ ಹಿಂಗಾಗಿ ಯಾವ ಇವು ಏನಪ್ಪ ಅಂದ್ರೆ ಸಾಕಷ್ಟು ಜನ ರೈತರಿಗೆ ಸರಿಯಾದ ಸಮಯದಲ್ಲಿ ಕ್ವಾಲಿಟಿ ಸಾವಯವ ಪರಿಕರಗಳು, ಗುಣಮಟ್ಟದ ಪರಿಕರಗಳು ಸಿಗ್ಲಿಕ್ಕೆ ಸಾಧ್ಯತೆ ಆಗಂಗಿಲ್ಲ. ಸೊ ಇದು ಒಂದು ಕೂಡ ಹಿಚ್ಚು ಅಂತ ಹೇಳ್ಬೋದು ನಾವು, ಇದು ಒಂದು ಕೂಡ ತೊಂದರೆ. ಆದರೆ ನಾನು ಈಗಾಗಲೇ ಹೇಳಿದೆ, ಸಾವಯವ ಪರಿಕರಗಳನ್ನು ನಮ್ಮ ಹೊಲದಲ್ಲಿ ಉತ್ಪಾದನೆ ಮಾಡಬಹುದು. ಒಂದು ಹೆಕ್ಟರ್ ಪ್ರದೇಶದಲ್ಲಿ ಅಥವಾ ಒಂದು ಎಕರೆ ಪ್ರದೇಶದಲ್ಲಿ ಏನಿರ್ತದೆ, ಯಾವ್ಯಾವ ಸಾವಯವ ಪರಿಕರಗಳನ್ನು ಹೊಲದಲ್ಲಿ ಈ ಸಾವಯವ ಪದಾರ್ಥಗಳನ್ನು ಉತ್ಪಾದನೆ ಮಾಡಿದಾಗ ಅಲ್ಲಿಂದ ಅಲ್ಲೇ ನಾವೇನಪ್ಪ ಅಂದ್ರೆ ಜಮೀನಿನಲ್ಲಿ ಬಳಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನೂ ಒಂದು ಅಂಶ ಏನಂತಂದ್ರೆ, ಇಲ್ಲಿ ಸಾವಯವ ಕೃಷಿಯಲ್ಲಿ ಈಗ ನಾವು ತಿಪ್ಪೆ ಗೊಬ್ಬರ ಏನಂತಂದ್ರೆ ಇಷ್ಟು ಹಾಕ್ತಿವಿ ಅಂತ, ಒಂದು ಹತ್ತು ಚಕ್ಕಡಿ ಏನು ಹಾಕ್ತಿವಿ ಅಂತ ಹೇಳಿದ್ರೆ, ಅದ್ರ ನಾವು ಯಾವ ರೀತಿ ಆಂಗಲಿಂದ ನೋಡ್ತೀವಿ ಅಂತಂದ್ರೆ ಅದ್ರಲ್ಲಿ ಹಾಕಿದಂತ ಒಂದು ಪೋಷಕಾಂಶಗಳ ಪ್ರಮಾಣ ಎಷ್ಟಂತ ಅಷ್ಟೇ ವಿಚಾರ ಮಾಡ್ತೀವಿ. ಇದು ಒಂದು 10 ಟನ್ ಹಾಕೋದ್ರಿಂದ ಪೋಷಕಾಂಶ ಪ್ರಮಾಣ ಎಷ್ಟಾಯ್ತು, ಹಾಗಲ್ಲ. ಈಗ ಸಾವಯವ ಕೃಷಿಯಿಂದ ಆ ಪೋಷಕಾಂಶ ಪ್ರಮಾಣದ ಜೊತೆಯಲ್ಲಿ ಈ ಭೂಮಿಯ ಫಲವತ್ತತೆ ಜಾಸ್ತಿ ಆಗ್ತಿರ್ತದೆ. ಸೂಕ್ಷ್ಮಾಣು ಜೀವಿಗಳು ಭೂಮಿ ಜೀವಂತವಾಗಿರ್ಬೇಕಂದ್ರೆ ಸಮೃದ್ಧ ಸಂಖ್ಯೆಯಲ್ಲಿ ಸೂಕ್ಷ್ಮಾಣು ಜೀವಿಗಳು ಭೂಮಿಯಲ್ಲಿ ಇರಬೇಕು. ಸೂಕ್ಷ್ಮಾಣು ಜೀವಿಗಳಿಗೆ ಬೇಕಾದಂತ ಒಂದು ಆಹಾರ ಏನಿದೆ ಅದನ್ನ ನಾವು ನೋಡ್ಕೋಬೇಕಾಗುತ್ತೆ. ಸೂಕ್ಷ್ಮಾಣು ಜೀವಿಗಳ ಒಂದು ಕೆಲಸ ಏನು, ಈ ಭೂಮಿಯಲ್ಲಿ ಕೂಡ ಮಣ್ಣಿನಲ್ಲಿ ಕೂಡ ಈ ಸಸ್ಯಕ್ಕೆ ಬೇಕಾದಂತಹ ಪೋಷಕಾಂಶಗಳು ಲಭ್ಯವಾಗದ ರೂಪದಲ್ಲಿ ಇರಂಗಿಲ್ಲ, ಅವು ಲಭ್ಯವಾಗ್ತವೆ ಸೂಕ್ಷ್ಮ ಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾಗ. ಸೊ ಅವುಗಳ ಸಂಖ್ಯೆಯನ್ನು ನಾವು ಸಮೃದ್ಧಿಗೊಳಿಸಬೇಕು. ಸಮೃದ್ಧಿಗೊಳಿಸಬೇಕಂದ್ರೆ ಅವಕ್ಕೆ ಬೇಕಾದಂತ ಒಂದು ಆಹಾರ ನಾವು ನೋಡಬೇಕಾಗುತ್ತೆ. ಆಹಾರ ಏನಪ್ಪ, ಸಾವಯವ ಪದಾರ್ಥ ಹಾಗೂ ತಿಪ್ಪೆ ಗೊಬ್ಬರ, ಎರೆಹುಳ ಗೊಬ್ಬರ, ಕೋಳಿ ಗೊಬ್ಬರ, ಇವೇನಿರ್ತಾವ, ಇವೆಲ್ಲ ಸಾವಯವ ಪದಾರ್ಥಗಳು. ಆ ಒಂದು ಆಂಗಲ್ ಇಂದ ನೋಡಿದಾಗ ಸೊ ದಟ್ ಸ್ವಲ್ಪ ಏನಾಗ್ತದೆ, ಮೊದಲಿಗೆ ತಮ್ಮ ಹೊಲದಲ್ಲಿನೇ ಸಾವಯವ ಪದಾರ್ಥಗಳನ್ನು ಹೆಚ್ಚೆಚ್ಚಾಗಿ ಉತ್ಪಾದನೆ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ತೊಂದರೆ ಏನು, ಇದು ನಾನು ಈಗಾಗಲೇ ಹೇಳಿದೆ, ಸಾವಯವ ಕೃಷಿಗೆ ಏನಪ್ಪ ಅಂದ್ರೆ ಬಂದು ನಮ್ಮ ಸಾಂಪ್ರದಾಯಿಕ ಕೃಷಿಯಲ್ಲಿ ಇದ್ದಂತ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಏನಿದೆ, ಯಾವ ರೀತಿಯಾಗಿ ಜೋಳನ ಸಾವಯವ ಕೃಷಿಯಲ್ಲಿ ಬೆಳಿಬೇಕು, ಭತ್ತದ ಸಾವಯವ ಕೃಷಿ ಬೆಳಿಬೇಕು ಅನ್ನೋ ಒಂದು ಮಾಹಿತಿ ಎಲ್ಲಾ ಸ್ಥಳಗಳಲ್ಲಿ ಏನಪ್ಪ ಅಂದ್ರೆ ಲಭ್ಯವಿಲ್ಲ. ಈಗ ಒಂದು ರಾಸಾಯನಿಕಗಳಿಂದ ಬೆಳಿಬೇಕಂದ್ರೆ ಮಾಹಿತಿ ಲಭ್ಯ ಇದೆ, ಆದ್ರೆ ಸಾವಯವದಲ್ಲಿ ಯಾವ ರೀತಿಯಾಗಿ ಬೆಳಿಬೇಕು ಈ ನಮ್ಮ ಭಾಗದಲ್ಲಿರುವಂತಹ ಬೆಳೆಗಳ ಬಗ್ಗೆ ಅಂತ ಒಂದು ಮಾಹಿತಿ ಲಭ್ಯ ಇಲ್ಲ. ಆದ್ರೆ ಇತ್ತಿತ್ತಲಾಗಿ ಏನಂತ ನಾವು ಒಂದು ಸಾವಯವ ಕೃಷಿ ಸಂಶೋಧನೆ ಈ ಒಂದು ರೈಚೂರು ಕೃಷಿಯಲ್ಲಿ ಸ್ಥಾಪಿಸಿದ ನಂತರ ಈ ವರ್ಷನೇ ಈ ಒಂದು ಭಾಗದ ಪ್ರಮುಖವಾದ ಒಂದು 6 ಬೆಳೆಗಳಲ್ಲಿ ಸಾವಯವ ಕೃಷಿಯನ್ನು ಯಾವ ರೀತಿಯಾಗಿ ಬೆಳಿಬೇಕು, ಯಾವ್ಯಾವ ಸಂದರ್ಭದಲ್ಲಿ ಏನೇನು ಉಪಯೋಗ ಮಾಡಬೇಕು, ಎಷ್ಟೆಷ್ಟು ಇಳುವರಿ ಪಡಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆ ಮಾಹಿತಿಯನ್ನು ತಾವೇನಪ್ಪ ಅಂದ್ರೆ ಮುಂದೆ ಬರೋ ದಿನಗಳಲ್ಲಿ ಉಪಯೋಗ ಮಾಡ್ಕೋಬೇಕಂತ ನಾನು ಕೇಳ್ತೀನಿ.

20 ppm ಅಂದರೆ 2 ಗ್ರಾಂ ನ್ಯಾಪ್ಥಲಿಕ್ ಅಸೆಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಉಣಿಸಬೇಕು. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆಯಾಗಿ ಹಾಕಬೇಕು. ಕಟಾವು ಹಂತದಲ್ಲಿರುವ ಶೇಂಗಾ ಬೆಳೆಯನ್ನು ಬೆಳಗಿನ ಸಮಯ ಅಥವಾ ಸಂಜೆ ಹೊತ್ತಿನಲ್ಲಿ ಕಟಾವು ಮಾಡಬೇಕು. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣು ಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗ ಕಂಡು ಬಂದಲ್ಲಿ 2 ಗ್ರಾಂ ಮೆಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WPಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮ್ಯಾಮೆಕಿನ್ ಬೆಂಜೋಯೇಟ್ 5 HG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿಗಳನ್ನು ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಇನ್ನು ಜಾನುವಾರುಗಳನ್ನು ಸಾಕಾಣಿಕೆ ಮಾಡಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಗಂಟಲು ಬೇನೆ ಪ್ರತಿ ವರ್ಷವೂ ಈ ರೋಗ ಮುಂಗಾರು ಮಳೆ ಆರಂಭದಲ್ಲಿ ಕಂಡುಬರುತ್ತದೆ, ಜೂನ್ ಮತ್ತು ಜುಲೈ ತಿಂಗಳಲ್ಲಿ. ಇದರ ಉಲ್ಬಣವನ್ನು ತಡೆಗಟ್ಟಲು ಗಂಟಲು ಬೇನೆ ಲಸಿಕೆಯನ್ನು ಮೇ ತಿಂಗಳಲ್ಲಿ ಹಾಕಿಸುವುದು ಉತ್ತಮ. ಜಾನುವಾರುಗಳಿಗೆ ಸಮತೋಲನ ಪಶು ಆಹಾರವನ್ನು ನೀಡಬೇಕು. ಒಣಮೇವು, ಹಸಿರು ಮೇವು ಮತ್ತು ದಾಣೆ ಮಿಶ್ರಣವನ್ನು ತಿನ್ನಿಸುವುದರಿಂದ ಅವುಗಳ ಉತ್ಪಾದನಾ ಸಾಮರ್ಥ್ಯವು ಕೂಡ ಹೆಚ್ಚಾಗ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗಲ್ಲ, ಅಲ್ಲಿವರೆಗೂ ನಮಸ್ಕಾರ. ರೈತ ಬಾಂಧವರೇ, ಈಗ ಕೇಳಿ ರಾಯಚೂರು ಮಾನ್ವಿ ಲಿಂಗಸ್ಗೂರು ಸಿಂಧನರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ಧಾರಣೆ. ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಕಡಲೆಕಾಳು ಜವಾರಿ ಸ್ಥಳೀಯ 4,060 ರೂಪಾಯಿಯಿಂದ 4,701 ರೂಪಾಯಿ. ಹತ್ತಿ ಹೈಬ್ರಿಡ್ 44, 9,800 ರೂಪಾಯಿಯಿಂದ 11,000 ರೂಪಾಯಿ. ಹೆಸರುಕಾಳು, ಹೆಸರುಕಾಳು 6,212 ರೂಪಾಯಿಯಿಂದ 6,212 ರೂಪಾಯಿ. ನೆಲಗಡಲೆ, ಶೇಂಗಾ, ಘುಂಗ್ರಿ 3,989 ರೂಪಾಯಿಯಿಂದ 6,392 ರೂಪಾಯಿ. ಈರುಳ್ಳಿ 725 ರೂಪಾಯಿಯಿಂದ 985 ರೂಪಾಯಿ. ಭತ್ತ ದಪ್ಪ 1,129 ರೂಪಾಯಿಯಿಂದ 1,225 ರೂಪಾಯಿ. ಭತ್ತ ರಾಜಹಂಸ 1,120 ರೂಪಾಯಿಯಿಂದ 1,349 ರೂಪಾಯಿ. ಭತ್ತ ಸೋನಾ ಮಸೂರಿ 1,219 ರೂಪಾಯಿಯಿಂದ 1,851 ರೂಪಾಯಿ. ಸೂರ್ಯಕಾಂತಿ ಸೂರ್ಯಪಾನ 5,605 ರೂಪಾಯಿಯಿಂದ 6,305 ರೂಪಾಯಿ. ತೊಗರಿ ಕೆಂಪು 4,050 ರೂಪಾಯಿಯಿಂದ 6,088 ರೂಪಾಯಿ. ಈಗ ಮಾನ್ವಿ ತಾಲೂಕಿನ ಪೇಟೆ ಧಾರಣೆ. ಭತ್ತ ಹೊಸ ಸೋನಾ ಮಸೂರಿ 1,300 ರೂಪಾಯಿಯಿಂದ 1,898 ರೂಪಾಯಿ. ಭತ್ತ ಹಳೆ ಸೋನಾ ಮಸೂರಿ 1,904 ರೂಪಾಯಿಯಿಂದ 1,964 ರೂಪಾಯಿ. ಲಿಂಗಸಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಇತರೆ 1,950 ರೂಪಾಯಿಯಿಂದ 2,300 ರೂಪಾಯಿ. ಕಡಲೆಕಾಳು ಆವರೇಜ್ ಇಡೀ 4,600 ರೂಪಾಯಿಯಿಂದ 4,600 ರೂಪಾಯಿ. ಭತ್ತ ಸೋನ 2,115 ರೂಪಾಯಿಯಿಂದ 2,115 ರೂಪಾಯಿ. ತೊಗರಿ 2,800 ರೂಪಾಯಿಯಿಂದ 2,800 ರೂಪಾಯಿ. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ಧಾರಣೆ. ಭತ್ತ ಕಾವೇರಿ ಸೋನ 1,700 ರೂಪಾಯಿಯಿಂದ 1,800 ರೂಪಾಯಿ. ಭತ್ತದ 606 ಹೊಸದು 1,805 ರೂಪಾಯಿಯಿಂದ 2,000. ಭತ್ತದ 606 ಹಳೆಯದು 1,900 ರೂಪಾಯಿಯಿಂದ 2,370 ರೂಪಾಯಿ. ಇದುವರೆಗೆ ರಾಯಚೂರು ಮಾನ್ವಿ ಲಿಂಗಸ್ಗೂರು ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದ್ರಿ. ಇದಾಗಿತ್ತು ಇವತ್ತಿನ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ರಂಗ ಕಾರ್ಯಕ್ರಮ ಮುಂದುವರಿಯುವುದು. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಅತ್ತನೂರು ಗ್ರಾಮದ ಭೀಮಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು. ಮುಂಡರಿಗೆ ಶಿವಗಾನೇ ಮಾಡುತ್ತೇನೆ ಮುಂಡರಿಗೆ ಬಳಲ ಗಂಜಿವಾಗೇನೆ ಮುಂದಳಕೊಂಡಿಗೆ ಮೂಡನಲ್ಲೆ ಮತ್ತೆ ಮೂಡನಲ್ಲೆ ಮುಂದಳಕೊಂಡಿಗೆ ಮೂಡನಲ್ಲೆ ಮತ್ತೆ ಮೂಡನಲ್ಲೆ ಜಲಗರಣ್ಣನ ಕಂಡನ ಶಿವಗೆ ನೀ ಜಗ ಹೊತ್ತಿನ ಗಡ್ಡಿಗೆ ನಡೆದಾನ ಶಿವಗೆನೆ ಎರಡು ಸರಪಾಗೆ ಆಡನಲೆ ಮತ್ತೆ ಆಡನಲೆ ಏಳೆರಡು ಸರಪಾಗೆ ಆಡನಲೆ ಮತ್ತೆ ಆಡನಲೆ ಏಳಡೆ ಸರಪಾಗಿ ಆಡನ ಶಿವಗಾನಿ ಮೋಡಿ ಕರಣ್ಣನ ಕಂಡನಲೆ ಮತ್ತೆ ಕಂಡನಲೆ ಮೋಡಿ ಕರಣ್ಣನ ಕಂಡನಲೆ ಮತ್ತೆ ಕಂಡನಲೆ ಮೋಡಿ ಕರಣ್ಣನ ಕಂಡನಲೆ ಮತ್ತೆ ಕಂಡನಲೆ ಮೋಡಿ ಕರಣ್ಣನ ಕಂಡನಲೆ ಮತ್ತೆ ಕಂಡನಲೆ ಮೋಡಿ ಕರಣ್ಣ ರನ್ನದ ಕಟ್ಟಿಗೆ ನಡೆದಾನ ಶಿವಗೆನೆ ಕೊಲ್ಲ ಕೊಳಗೆ ಕೂಗ್ಯನಲೆ ಮತ್ತೆ ಕೂಗ್ಯನಲೆ ಕೊಲ್ಲ ಕೊಳಗೆ ಕೂಗ್ಯನಲೆ ಮತ್ತೆ ಕೂಗ್ಯನಲೆ ಅಪ್ಪ ನೀನು ಪೂಜೆಗೆ ಮತ್ತೆನ ಬರಬೇಕ ಈ ಪತ್ತ ಹೊಲದ ಎಳೆಯ ಬೆಳಸೆ ಮತ್ತೆ ಎಳೆಯ ಬೆಳಸೆ ಈ ಪತ್ತ ಹೊಲದ ಎಳೆಯ ಬೆಳಸೆ ಮತ್ತೆ ಎಳೆಯ ಬೆಳಸೆ ಏ ಪತ ಏ ವಲದ ಎಳಿ ಬೆಳೆಸಿ ತಗೊಂಡು ಅಪ್ಪ ನೀನು ಪೂಜೆ ಓದೆ ಯಾಕೆ ಮತ್ತೆ ಓದೆ ಯಾಕೆ ಅಪ್ಪ ನೀನು ಪೂಜೆ ಓದೆ ಯಾಕೆ ಮತ್ತೆ ಓದೆ ಯಾಕೆ ಅಪ್ಪ ನೀನು ಪೂಜೆ ಓದೆ ಯಾಕೆ ಮತ್ತೆ ಓದೆ ಯಾಕೆ ಅಪ್ಪ ನೀನು ಪೂಜೆ ಓದೆ ಯಾಕೆ ಮತ್ತೆ ಅಣ್ಣ ನಿನ ಪೂಜಾಕ ಇನ್ನೇನ ಬರಬೇಕು ಅನ್ನಂದ ಹೊಲದ ಎಳೆಯ ಬೆಳಸೆ ಮತ್ತೆ ಎಳೆಯ ಬೆಳಸೆ ಅನ್ನಂದ ಹೊಲದ ಎಳೆಯ ಬೆಳಸೆ ಮತ್ತೆ ಎಳೆಯ ಬೆಳಸೆ ಅನ್ನಂದ ಹೊಲದ ಎಳೆಯ ಬೆಳಸೆ ಮತ್ತೆ ಎಳೆಯ ಬೆಳಸೆ ಅನ್ನಂದ ಹೊಲದ ಎಳೆಯ ಬೆಳಸೆ ಮತ್ತೆ ಅನ್ನಂದ ಏವ